ಅಡಿಕೆ ಬೆಳೆದು, ಆಮೇಲೆ ಬಾಳೆ, ಭತ್ತ ಬೆಳೆದು, ಜೋಳ ಬೆಳೆದು, ಆಮೇಲೆ ತೊಂಡೆಕಾಯಿ ಹಾಕಿದ್ವಿ. ತೋಟ ಹೊಸ್ತ ಕಟ್ಟಿರೋದ? ಹೌದು ಸರ್, ಹೊರತಾಗಿ. ಎಷ್ಟು ವರ್ಷ ಆಯ್ತು? ಈಗ ಒಂದು 8 ವರ್ಷ ಆಯ್ತು. ಈಗಷ್ಟೇ ಬರ್ತಾ ಇದೆ. ಫಸಲು ಬರ್ತಿದೆ ಈಗ? ಈಗಷ್ಟೇ ಬರ್ತಿದೆ. ನೀರಿನ ವ್ಯವಸ್ಥೆ? ನೀರಿನ ವ್ಯವಸ್ಥೆ ಇದೆ ಸರ್. ಏನ್ ಮಾಡ್ಕೊಂಡಿದ್ದೆ? 2 ಬೋರ್ ಇದೆ, ಹನಿ ನೀರಾವರಿ ಮಾಡಿದ್ವಿ ಇದಕ್ಕೆ ತೊಂಡೆ ಬಳ್ಳಿಗೆ, ಅದಕ್ಕೆಲ್ಲ ಡ್ರಿಪ್ ಮಾಡಿದೀವಿ. ಮೇಲೆ ಸ್ಪ್ರಿಂಕ್ಲರ್ ಜೆಟ್ ಅಂತಾರಲ್ಲ ಸಣ್ಣದು, ಅದನ್ನ ಮಾಡಿದೀವಿ. ನೀರು ಸಾಕಷ್ಟು ಇದೆಯಾ ಬಾವಿಲಿ? ನೀರ ಐತ್ ಪರವಾಗಿಲ್ಲ, ನೀರಿದೆ ಏನ್ ತೊಂದ್ರೆ ಇಲ್ಲ. ಹಾಗಾಗಿ ಎಷ್ಟು ಬೇಕಾದ್ರೂ ಬಳಸಬಹುದು, ಏನ್ ತೊಂದರೆ? ಬಳಸಬಹುದು, ಎಷ್ಟು ಬೇಕಾದ್ರೂ ಬಳಸಬಹುದು. ಬಳಸಬಹುದು. ಖಾಲಿ ಆದ್ರೆ ಅಲ್ಲ, ನೀರು ಬಳಸಬಹುದು, ಏನ್ ತೊಂದರೆ ಇಲ್ಲ. ನಮಗೆ ಆಗೋಷ್ಟು ಬಳಸಬಹುದು, ಅದಕ್ಕೆ ಹೆಚ್ಚುವರಿ ಬಳಸಕ್ ಹೋದ್ರೆ ಏನು ಉಪಯೋಗ ಇಲ್ಲಲ್ಲ. ಈಗ ಹೆಚ್ಚುವರಿ ಬೆಳೆಸಕ್ ಮೇಂಟೈನ್ ಮಾಡಕ್ಕಾಗಲ್ಲ, ಎಷ್ಟು ಬೇಕೋ ಅಷ್ಟೇ ಬಳಸೋದು. ಈ ನೋಡ್ರಿ, ತರಕಾರಿ ಬೇರೆ ಏನಾರು ಹಾಕಿದ್ರೆ ನಮಗೆ ಮೇಂಟೈನ್ ಮಾಡಕ್ಕಾಗಲ್ಲ. ಅದೇ ತರಕಾರಿನೇ ಕೊಯ್ಯಕ್ಕೆ ಆಳು ಕರೆದ್ರೂ ಈ ಕಡೆ ಮುಗ್ಲು ಇಲ್ಲಿ ನುಯ್ತಿದೆ ಅಂತ ಆಳು ಬರೋದೇ ಇಲ್ಲ. ನಮಗೆ ನಾವೇ ಕೆಲಸ ಮಾಡಿಕೊಂಡು ಮಾತ್ರ ಬೆಳೆಯೋದಷ್ಟೇ. ಅಲ್ಲ, ಈಗ ನೀರು ಸಾಕಷ್ಟು ಇದೆ ಅಂತ ಹೇಳ್ತಿರಲ್ಲ, ಈಗ ಮತ್ತೆ ಇನ್ನೊಂದಿಷ್ಟು ಅಡಿಕೆ ಹಾಕ್ತೀರಾ ಅಂತ? ಹಾಕನಂತ ಮಾಡಿದ್ವಿ ಸರ್. ಅದು ಮತ್ತೆ ಮೇಂಟೈನ್ ಮಾಡಕ್ಕಾಗಲ್ಲ ಅಂತೇಳಿ ಮತ್ತೆ ಇರ್ಲಿ ಬಿಡು, ಅಥವಾ ಹುಲಿ ಮುಂದುವರ್ಸಕ್ಕಾರ ಆ ಮುಂದೂರು ಹಾಕನ ಅಂತೇಳಿ ಗಿಡ ಎಬ್ಸಿ ಹಾಕನ ಅಂತೇಳಿ ತಂದ ಗಿಡನೂ ಕೊಟ್ಬಿಟ್ಟಿವಿ. ಹಾಗಾಗಿ ಈಗ ಜೋಳ ಭತ್ತ ಬೆಳೆಯೋದನ್ನು ಬಿಟ್ಟೆ ಬಿಡ್ತೀರಿ ಇನ್ಮೇಲೆ? ಅದು ಸ್ವಲ್ಪ ತ್ರಾಸಿದೆ ಸರ್, ಅದು ಬಿಡ್ಬೇಕು ಅಂತ. ಯಾಕ್ರಿ? ಇಲ್ಲ, ಅದು ತ್ರಾಸಿದೆ ಸರ್. ಅದು ಏನ್ ಸಮಸ್ಯೆ? ಈಗ ನೋಡ್ರಿ, ಇನ್ನೊಬ್ರು ಟ್ರ್ಯಾಕ್ಟರ್ ಕೇಳ್ಬೇಕು, ಟಿಲ್ಲರ್ ಕೇಳ್ಬೇಕು, ಆಮೇಲೆ ಬೀಜದ ರಿಮಾರ್ಕು, ಆಮೇಲೆ ಗೊಬ್ಬರ ಹಾಕ್ಬೇಕು, ಟೈಮಿಗೆ ಕರೆಕ್ಟಾಗಿ ಮೇಂಟೈನ್ ಮಾಡ್ಬೇಕು ಅದನ್ನೆಲ್ಲ. ಇದಾದ್ರೆ ಹಂಗಲ್ಲ, ಹೆಚ್ಚು ಕಮ್ಮಿ ಗಿಡ ನೆಡ್ಕೊಂಡು ನೋಡ್ತಾ ಇದ್ರು, ನಾಳೆ ಎಲ್ಲ ನಾಡ್ದಾರು ಮಾಡ್ಬೋದು ನಾನೇ. ಅದನ್ನ ಹಂಗ ಆಳಿ ಕೊಟ್ಟು ಹೊದನಕ್ಕಾಗಲ್ಲ. ಅಂದ್ರೆ ಅಡಿಕೆ ಹಾಕಿದ್ರೆ ಸ್ವಲ್ಪ ಆರಾಮಾಗಿರ್ಬೋದು? ಆರಾಮಿರ್ಬೋದು. ಅಡಿಕೆ ಹಾಕಿದ್ರೆ ಇವತ್ತಿದ್ರು ನಾಳೆ ಸವರ್ಬೋದು ಅದನ್ನ. ಈ ನೋಡ್ರಿ, ಅದಾದ್ರೆ ಹಂಗಲ್ಲ, 1,500 ರೂಪಾಯಿ ಬರೇ ವ್ಯಾನ್ ಬಾಡಿಗೆನೆ ಕೊಡ್ಬೇಕು ಒಂದ್ 8 ಆಳಿಗೆ. ಅದು ಅಕಸ್ಮಾತ್ 3 ಆಳಿಗೆ ಉಳಿದಂಗ ಅಂತಂದ್ರೆ ಇಲ್ಲ, ಮತ್ ನಾವೇ ಮಾಡ್ಬೇಕು ಅದನ್ನ. ಅವರು ಗಾಡಿ ಮೇಲೆ ಬರಕ್ಕೆ ಆಸೆ ಮಾಡ್ತಾರೆ ಹೊರತು ನಡ್ಕೊಂಡ್ ಬರಕ್ ಆಸೆ ಮಾಡಲ್ಲ, ಮತ್ ನಮ್ ಬೈಕ್ ಮೇಲೆ ಬರಕ್ ಆಸೆ ಮಾಡಲ್ಲ. ಅಂದ್ರೆ ಈ ಕೂಲಿ ಆಳುಗಳು ನಿಮ್ಮ ಊರ್ನಲ್ಲಿ ಇಲ್ಲ, ಹೊರಗಡೆ ಕರ್ಕೊಂಡ್ಬರ್ಬೇಕು? ಹೊರಗಡೆ ಕರ್ಕೊಂಡ್ಬರು. ಆದ್ರೆ ಅವ್ರಿಗೆ ನೀವು ವೆಹಿಕಲ್ ಕೊಟ್ಟು ವೆಹಿಕಲ್ ವೆಹಿಕಲ್ ಮಡಗಿ ಬಿಟ್ಟಿದ್ದಾರೆ. ಅವ್ರದ್ದು ವೆಹಿಕಲ್ ಮಡಗಿ ಬಿಟ್ಟಾರೆ. ನಾವು 8, 6 ಆಳಿಗೆ 3 ಆಳಿಗೆ ಹೇಳಿದ್ರೆ ಬರಲ್ಲ, ಬರೋದ್ರೆ ವೆಹಿಕಲ್ ಚಾರ್ಜ್ ಕೊಡ್ಬೇಕು ನೀನು ಅಂತಾರೆ. 6 ಆಳಿಗೆ 1,500 ರೂಪಾಯಿ ಕೊಡಕ್ಕಾಗಲ್ಲ. 12 ಆಳು ನಮಗೆ ಹೆಚ್ಚಾಗತಿ, 12 ಆಳು ಬೇಡ, ಇದು ಪಡಿಪಾಡಲ್ಲ, ಅದಕ್ಕೆ ಬೇಡ, ನಮ್ಮ ಕೆಲಸ ನಾವು ಮಾಡ್ಕಿನ, ಇವತ್ತಿದ್ರೆ ನಾಳೆ ಮಾಡೋಣ ಅಂತ ಈ ತರ ಐಡಿಯಾ ಮಾಡಿದ್ವಿ. ಮತ್ತೆ ಈಗ ಭತ್ತ ಎಷ್ಟು ಬೆಳೀತಾ ಇದ್ರೆ? ಎಷ್ಟು ಎಕರೆ? ಒಂದು 3/4 ಎಕರೆ ಇದೆ. 3/4 ಎಕರೆ ಅಂದ್ರೆ ಮನೆಗೆ ಆಗೋಷ್ಟು ಊಟಕ್ಕೆ? ಹೌದು ಸರ್, ಮನೆಗೆ ಅಷ್ಟು. ಅನಿವಾರ್ಯ ಅಲ್ವಾ ರೈತರಾಗಿ ನಾವು ಊಟದ ಭತ್ತನ ಐತಲ್ಲ, ನಾವು ಅಪ್ ಮಾಡಿ ಜಮೀನು ಐತಲ್ಲ, ಅದನ್ನ ಬಿಡಕ್ ಬರೋದಿಲ್ಲ, ಮತ್ತೆ ಜೀವನಕ್ಕೆ ಬೇಕಲ್ಲ ಒಟ್ಟಿಗೆ, ಅದು ಮಾಡೋದು. ಈಗ ಅದಕ್ಕೆ ಬೋರ್ವೆಲ್ ನೀರೇ ಬಳಸ್ತೀರಾ ಅಥವಾ ಮಳೆ ನೀರು? ಇಲ್ಲ, ಮಳೆ ನೀರು ಬಳಸ್ತೀವಿ ಟೈಮಿಗೆ, ಅಕಸ್ಮಾತ್ ಮಿಸ್ ಮಾಡಿದ್ರೆ ಬೋರ್ಗಲ್ ನೀರು ಬಳಸ್ತೀವಿ. ಬೋರ್ಗಲ್ ನೀರೇ ಈಗ 1-2 ವರ್ಷ ಒಂದ್ ಸ್ವಲ್ಪ ಇದಾತು ತೊಂದ್ರೆ ಆಯ್ತು, ಅದನ್ನೇ ಬಳಸ್ತೀವಿ. ಈ ತೋಟಕ್ಕಂತೂ ಕಮ್ಮಿ ಅಲ್ಲ ನೀರು ಅವಾಗ, ಅದಕ್ಕೆ ಬಳಸಿದ್ವಿ. ಭತ್ತಕ್ಕೆ ರಾಸಾಯನಿಕ ಗೊಬ್ಬರ ಎಲ್ಲ ಹಾಕ್ತೀರಾ? ಹಾಕ್ತೀವಿ. ಮೇಲ್ ಗೊಬ್ಬರ ಎಷ್ಟು ಕಂತ ಕೊಡ್ತೀರಿ? ಹಾಕ್ತೀವಿ, ಒಂದ್ 3 ಪಟ್ಟು ಹಾಕ್ತೀವಿ, ಅರ್ಲಿಗೆ ಒಂದ್ ಹಾಕ್ತೀವಿ, 2 ಮೇಲ್ ಗೊಬ್ಬರ ಹಾಕ್ತೀವಿ. ಇನ್ನು ಅಡಿಕೆ ಸಸಿಗಳನ್ನು ಎಷ್ಟು ಅಂತರದಲ್ಲಿ ನೆಟ್ಟಿದ್ರಿ ಸಸಿಯಿಂದ ಸಸಿಗೆ? ಆಳ 2 ಕಾಲು 2 ಕಾಲು 5 ಹಿಟ್ಟೆಚ್ಚ ಕೊಡಿಸಿದ್ವಿ ಅಗಳನ, ಅವಾಗ ಒಂದ್ ಸ್ವಲ್ಪ ಹೊಂಡ ತೋಡಿ ಹಾಕಿದ್ವಿ ಅಷ್ಟೇ. ಅಲ್ಲ, ಸಸಿಯಿಂದ ಸಸಿಗೆ ಎಷ್ಟು ಅಂತರ ಇದೆ? 9 ಅಂದ್ರೆ ಹಳೆ ಪದ್ಧತಿನಲ್ಲೇ? ಹಳೆ ಪದ್ಧತಿನೇ 9. ಅದು ಒಳ್ಳೆ ರೀತಿ ಪದ್ಧತಿ ಅಂತ ಅವ್ರ ಇವ್ರನ್ನ ಕೇಳಿದಾಗ, ಅನುಭವಿದ್ದಾರೆ ಕೇಳಿದಾಗ ಹೇಳಿದ್ರು. ಅದಕ್ಕೆ ಆಯ್ತು, 9 ಹಾಕಿನಂತ. ಈಗ 9 ಹಾಕಿದಕ್ಕೆ ನಮ್ಗೆ ಅನುಕೂಲ ಆಯ್ತು. ಟ್ರ್ಯಾಕ್ಟರ್ ಹೆಂಗ್ ಬೇಕಂಗ್ ಓಡಿಸ್ಬೋದು, ಟಿಲ್ಲರ್ ಸಮೇತ ಹೋಗ್ಬೋದು. ಅನುಕೂಲ ಏನೋ ಇದು ಜಾಗ ವೇಸ್ಟ್ ಆಗತಿ ಅನ್ನೋ ಪ್ರಶ್ನೆ ಇದು, ಕಮ್ಮಿ ಹಾಕಿಬಿಟ್ರೆ ಟಿಲ್ಲರ್ ಹೋಗಿಲ್ಲ, ಟ್ರ್ಯಾಕ್ಟರ್ ಹೋಗಿಲ್ಲ, ಅವಾಗ ಆಳಿಂದೇ ಸಿಕ್ಕಾಪಟ್ಟೆ ಬಿಡ್ಬೇಕಾಗತ್ತೆ. ಈಗ ತೊಂದ್ರೆ ಇಲ್ಲ ಸರ್, 9 ಒಳ್ಳೇದು. ಅಲ್ಲ, ಈಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ 4 ಇಟ್ಬಿಟ್ಟು ಸಸಿ ಜಾಸ್ತಿ ತಗೊಂಡು ಜಾಸ್ತಿ ಫಸಲು ತಗೊಳ್ಳೋಣ ಅಂತ. ಇಲ್ಲ ಸರ್, ಮಿಸ್ ಆಗತ್ತೆ, ಅದು ಫಸಲು ಬರಲ್ಲ ಜಾಸ್ತಿ. ನೋಡಕ್ ಅಷ್ಟೇ ಶೋ ಹೊರತು ಮತ್ ಫಸಲು ಯಾವುದೇ ಆಗ್ಲಿ, ಕಿರಿ ಇದ್ರೆ ಫಸಲೇ ಬರಲ್ಲ. ಓ, ಹಂಗೆ ಅಂತೀರಾ? ಕಿರಿ ಇದ್ರೆ ಫಸಲೇ ಬರಲ್ಲ, ದಾಟಿದ್ರೆ ಭಾರಿ ಬೆಳೆ. ಭತ್ತನು ಹಾಗೇನ? ಭತ್ತನು ಹಾಗೇನೆ ಸರ್, ಒಳ್ಳೆ ಬೆಳೆ ದಾಟಿದ್ರೆ. ಈಗ ನಾವು ಸ್ವಲ್ಪ ಸಸಿನ ಜಾಸ್ತಿ ಜಾಸ್ತಿ ಹಾಕಿ ನೆಟ್ಬಿಟ್ಟಿವ್ ಅಂತಂದ್ರೆ ಅಂತ ಒಂದ್ ಭತ್ತನೆ ಬರಲ್ಲ ಸಣ್ಣಕ್ಕೆ ತಾನೆ. ಅದೇ ಒಂದ್ ಸ್ವಲ್ಪ ಸಸಿ ಕಮ್ಮಿ ಮಾಡಿ ಹಾಕಿ ದಾರದಾರಿ ದಾಟ ಹಾಕಿಬಿಟ್ಟಿವ್ ಅಂತಂದ್ರೆ ಒಳ್ಳೆ ಬೆಳೆ ಫಸ್ಟ್ ಕ್ಲಾಸ್ ಬರುತ್ತೆ. ಹಾಗಾಗಿ ಈಗೆಲ್ಲ ಮಿಷಿನ್ ನಾಟಿ ಮಾಡ್ಕೊಂತ ಇದಾರೆ, ಅಂತರ ಜಾಸ್ತಿ ಸಿಗುತ್ತೆ ಅಂತ. ನೀವೇನೋ ಪ್ರಯೋಗ ಮಾಡಿದ್ರೆ? ನಾವು ಮಾಡ್ತಾ ಇಲ್ಲ ಸರ್, ಅಲ್ಲಿ ಮಾಡಕ್ ಒಂದ್ ಕೆಲಸ ಐತಿ ನಮಗೆ. 1 ಕಾಲಕ್ಕರಿಗೆ ಇವಕ್ಕೆಲ್ಲ ಬರಕ್ ಭಾರಿ ಐಟಮ್ಸ್ ಎಡವಟಾಗತಿ. ಆಮೇಲೆ ಬಂದ್ರೂ ಅವರಿಗೆ ಹೋಗಕ್ ದರಿಯಾಳಿ ಅದ್ ಮಿಸ್ ಆಗತಿ. ಹಂಗಾಗಿ ಆ ಟೈಮ್ ನಮಗೆ ಅನುಕೂಲ ಆಗದೇ ಇಲ್ಲ, ನಾವೇ ಆಳ್ನಾಗ ಏನೋ ಮಡಿಕೆ ಮುದಿ ಹಾಕಿ ನೆಟ್ ಹಾಕಿಬಿಡ್ತೀವಿ ಮೊದಲಾಗಿ. ಸರಿ, ಇನ್ನು ಅಡಿಕೆ ಬೇಸಾಯ ಕ್ರಮ ಎಲ್ಲ ಹೇಳಿ, ಕೊಟ್ಟಿಗೆ ಗೊಬ್ಬರ ಎಷ್ಟು ಹಾಕ್ತೀರಿ, ರಾಸಾಯನಿಕ ಗೊಬ್ಬರ ಎಷ್ಟು ಹಾಕ್ತೀರಿ? ಇಲ್ಲ ಸರ್, ನಾನ್ ಹಾಕಿದ್ದೇ ಇಲ್ಲ. ಯಾವ ಗೊಬ್ಬರನು ಹಾಕಲ್ವ? ಇಲ್ಲ, ಕೊಟ್ಟಿಗೆ ಗೊಬ್ಬರನು ಹಾಕಲ್ಲ, ಕೊಟ್ಟಿಗೆ ಗೊಬ್ಬರನು ಹಾಕಿಲ್ಲ. ಏನೋ ಒಂದು ಸಣ್ಣಕ್ಕೆ ಒಂದು 3 ವರ್ಷದ ಲೆವೆಲ್ ಇತ್ತು ಸರ್ ಅವಾಗ. ನೋಡೋಣ ಮತ್ತೆ ಇನ್ನೇನ್ ಮಾಡೋದು, ಧನ್ಯ ಗೊಬ್ಬರ ಐತಿ ಚೆನ್ನಾಗಿ ಬೆಳಿ ಬಿಡ್ಬೇಕು ಅಂತೇಳಿ ಹಾಕಿದೆ. ಅದು ಅದೇ ಫಸ್ಟ್ ಲಾಸ್ಟ್. ಆಮೇಲೆ ಏನಿಲ್ಲ, ಅಡಿಕೆ ಮರ ದಪ್ಪ ದಪ್ಪ ಬಂತಿ, ಸಿಕ್ಕಾಪಟ್ಟೆ ಬಂತಿ, ಈಗ ಕಾಯಿ ಹಿಡಿತೇ ಇಲ್ಲ ಅಂತ ಒಂದು ಕಾಯಿ ಹಿಡಿತಲ್ಲ. ನಮ್ಮ ಕೃಷಿ ಆಫೀಸರ್ಗೆ ಅದೇ ಫೋನ್ ಮಾಡೀನಿ, ಸರ್ ನೀವು ಬಂದು ನೋಡ್ಬೇಕು ಯಾಕೋ ಬೆಳೆ ಒಂದ್ಸಲ ಬರ್ತಾ ಇಲ್ಲ. ಕೆಲವರು ಏನ್ ಮಾಡಿದ್ರು ಅಂದ್ರೆ ಅಡಿಕೆ ಇಳಿಸಾಕ್ ಬಂದವ್ರು ಹೇಳಿದ್ರು ಅವರು, ಇಲ್ಲ ಅಣ್ಣ ನೀವು ನೀರ್ ಜಾಸ್ತಿ ಕೊಡ್ತೀರಿ ಅದಕ್ಕಾಗಿ ಬೆಳೆ ಮಿಸ್ ಆಗ್ತೈತಿ, ಆಮೇಲೆ ಒಡಿ ಅಡಿಕೆ ಬರ್ತೈತಿ ಅಂದ್ರು. ಅದಕ್ಕೆ ನಾನು ಅಯ್ಯೋ ಗ್ರಾಚರ್ ಅಂತ ನಂಗೆ ಬೇಜಾರು ಬಂತು, ಒಳ್ಳೆ ರೀತಿ ಸಾಕಕ್ಕೆ ಹೋದ್ರೆ ಈ ರೀತಿ ಆಗತ್ತಲ್ಲ ಅಂತೇಳಿ ಈಗ ಸ್ವಲ್ಪ ನೀರು ಕಮ್ಮಿ ಮಾಡಿ ಸರ್. ಈಗ ನೀರು ಕಮ್ಮಿ ಮಾಡಿರಲ್ಲ ಇವತ್ತಿಗೆ ಇವಾಗಲೂ, ಈಗ ಸ್ವಲ್ಪ ನೀರು ಕಮ್ಮಿ ಮಾಡೀನಿ, ಒಂದು ಬೋರ್ ಸುಟ್ಟೋ ಇದೆ ಅದಕ್ಕೆ ಈ ನೀರು ಕಮ್ಮಿ ಆದಂಗೆ ಆಯ್ತು, ಇರ್ಲಿ ಬಿಡು ಅತ್ಲ ಅವಲ್ಲ ಸುಮ್ಮನೆ ಈಗ ಮೊನ್ನೆ ತಂದು ಇಳಿಸೀನಿ ಈಗ. ಓಹೋ, ಹಾಗಾದ್ರೆ ಈಗ ನೀರು ಜಾಸ್ತಿ ಕೊಟ್ರೂ ಬೆಳೆ ಕಡಿಮೆ ಆಗುತ್ತೆ ಅಂತ? ಜಾಸ್ತಿನೇ ಅಡಿಗೆಗೆ ಕೊಡಬಾರ್ದು ಅಂತ ಎಲ್ಲರೂ ಹೇಳ್ತಾರೆ. ಅಲ್ರಿ, ಭತ್ತಕ್ಕೂ ಹಂಗೆ ಅಂತಾರೆ, ಜಾಸ್ತಿ ನೀರ್ ನಿಲ್ಸ್ಬೇಡ್ರಿ ಭತ್ತಕ್ಕೆ, ಸ್ವಲ್ಪ ನೀರ್ ಸಾಕು ಅಂತಾರೆ ತಜ್ಞರು. ಈಗ ಅಡಿಕೆ ನೋಡಿದ್ರೆ ನೀವು ಹಂಗೆ ಅಂತೀರಿ? ಇಲ್ಲ ಸರ್, ಅವ್ರು ನಿಜವಲ್ಲ. ಅದು ಕೆಲವು ಬಹಳ ಜನ ಹೇಳಿದ್ದಾರೆ, ಇಲ್ಲ ನಿನ್ನಿಗೆ ಅದರಿಂದಲೇ ತೊಂದರೆ ಆಗಿರೋದು, ನೀರ್ ಜಾಸ್ತಿ ಕೊಡ್ತೀವಿ ಅಂತ. ನಾನು ಬಂದ ತಕ್ಷಣ ಹೇಳಿದಾರೆ ಅವರು, ಇಲ್ಲ ನೀವು ಅಡಿಕೆಗೆ ನೀರ್ ಜಾಸ್ತಿ ಕೊಡ್ತೀರಿ ಅಂತ ಕಾಣಿಸ್ತೈತಿ ಅಂದ್ರು. ಹ್ಞೂ ಅಣ್ಣ, ಜಾಸ್ತಿ ಕೊಡ್ತೀನಿ ನೀರ, ನೀರ್ ಇದ್ರೇನೆ ಅನುಕೂಲ ಅಣ್ಣ, ನೀರಿಂದಲೇ ಅಂದೆ. ಇಲ್ಲ ಅಣ್ಣ, ನೀರ್ ಕೊಡ್ಬಾರ್ದು ಹೆಚ್ಚಂಸ, ಹಂತಂತ ಕೊಡುವ ಆರು ಮಣ್ಣ ಆಗ್ಬೇಕದು, ಅವಾಗಲೇ ನಂಗೆ ಅಡಿಕೆ ರೋಗ ಬರಲ್ಲ ಅಂತ ಹೆಂಗಂದ್ರು. ಆವಾಗ ಒಂದ್ ಸ್ವಲ್ಪ ಈಗ ಮಂಡಿ ಹಂಚ್ಕೊಂಡಿದ್ದೀನಿ. ಆದ್ರೂ ರಮೇಶ್ ಅಣ್ಣ ಹೇಳಿನಿ, ಸರ್ ಒಂದು ಸರಿನಾದ್ರು ನೀವು ಬರಲೇಬೇಕು, ನೋಡ್ಲೇಬೇಕು. ಅದಕ್ಕೆ ನೀವು ಏನ್ ಮಾಡಿ, ಬರಕ್ಕಾಗಲ್ಲ ಮರ ಒಂದ್ ಟೈಮು, ಯಾವಾಗಾರ ಒಂದ್ ಟೈಮ್ ಬರ್ತೀನಿ, ವಾಟ್ಸಪ್ಲೆ ನೀವು ನನ್ನ ನಂಬರ್ ಕಳಿಸ್ಬಿಡ್ರಿ, ಆ ಗಿಡನೆಲ್ಲ ಇದನ್ನ ಮಾಡಿ ಅಂದ್ರು. ಅದು ಈ ಬೇಡ, ನನಗೆ ಅದೆಲ್ಲ ಕಳ್ಸಬೇಡ, ಒಂದ್ ದಿವಸ ಏನಾರು ಮಾಡಿ ಕರ್ಕೊಂಡು ಹೋಗ್ಬೇಕು ಅವ್ರನ್ನ ಅಂತ. ಅವರೇ ಖುದ್ದಾಗಿ ನೋಡಿದ್ರೆ ಸಮಸ್ಯೆ ನನ್ನ ಮನಸ್ಸಲ್ಲ. ವಿಶೇಷ ದಾನಪ್ಪನವರೇ, ನೀವ್ ಏನು ಗೊಬ್ಬರ ಹಾಕ್ದೇನೆ ಬೆಳೀತಾ ಇದೀರಲ್ಲ? ಇಲ್ಲ ಸರ್, ಏನು ಗೊಬ್ಬರ ಹಾಕಿಲ್ಲ. ಏನ್ರಿ, ಮಣ್ಣಿಗೆ ಗೊಬ್ಬರ ಸೇರಿಸಿ ಪೋಷಕಾಂಶ ಸೇರ್ಸೋದ್ ಬೇಡ ಅಂತೀರ? ಇಲ್ಲ ಇರುತ್ತೆ ಅಂತಾರೆ. ಅಲ್ಲ, ನನ್ನ ವಿಷಯ ಹೇಳ್ಬೇಕು ಅಂದ್ರೆ, ನನ್ನ ಜಾಗದಾಗ ನನ್ನ ವಿಷಯ ಹೇಳ್ಬೇಕು ಅಂತ ಅಂದ್ರೆ, ನಾನು ಯಾವ್ದು ಗೊಬ್ಬರ ಹಾಕಿಲ್ಲ ಸರ್. ಗವರ್ಮೆಂಟ್ ಗೊಬ್ಬರ ಹಾಕ್ಬಾರ್ದು ಅಂತಾರೆ ಅಡಿಕೆಗೆ, ಅದು ಎಪೆಟು ಬೇಸಿಗೆ ಟೈಮಿಗೆ ಅಂತ. ನಾನು ಏನ್ ಮಾಡ್ತೀನಿ ಅಂದ್ರೆ, ಇನ್ನೊಂದು ಐಟಮ್ ಮಾಡ್ತೀನಿ, ಆ ಕಳೆ ಪಳೆ ಎಲ್ಲ ಎದ್ದಿರ್ತೈತಿ, ಆ ಸೈಡಿಗೆಲ್ಲ ಪೂರ ಎದ್ದಿರ್ತೈತಿ, ಆ ಕಳೆನೆಲ್ಲ ಪೂರ ಸೌರಿ ಅದ್ರ ಬುಡಕ್ ಹಾಕ್ತಾ ಹೋಗ್ತೀನಿ. ಆದ್ರೆ ಈ ಕಳೆನೂ ಬುಡ್ದು ಹಾಕ್ತಾ ಹೋಗ್ತೀನಿ. ಆಮೇಲೆ ಬಾಳೆ ರಂಬೆ ಈ ಹ್ಯಾಡ ಗಿಡ ಎಲ್ಲ ಇರ್ತಾವ, ಅದಕ್ಕೆಲ್ಲ ಪೂರ ಕೊಚ್ಚಿ ಕೊಚ್ಚಿ ಆ ಸಾಲಿ ಹಾಕ್ತಾ ಹೋಗ್ತೀನಿ. ಅದರಿಂದ ಪೂರ ಲಡ್ ಆಗತ್ತಿ, ಆ ಲಡ್ ಆದಾಗ ಮಣ್ಣು ಹಗುರ ಆದಾಗ ಹೈಯೆಸ್ಟ್ ಆಗಿ ದಪ್ಪ ದಪ್ಪ ಬೆಳೆದವು. ಅಂದ್ರೆ ನೀವು ತೋಟ ಏನು ಕೊಚ್ಚಿಸಲ್ಲ? ಇಲ್ಲ, ಕೊಚ್ಚಿಸಲ್ಲ, ಹೂಡ್ಸ್ಬಿಡ್ತೀವಿ ಸರ್. ಹೂಡ್ಸ್ಬಿಡ್ತೀವಿ, ಟ್ಯಾಕ್ಟರ್ ಹೂಡ್ಸ್ಬಿಡ್ತೀವಿ, ಕೊಚ್ಚಕ್ ಆಗಲ್ಲ ಸರ್ ಅಷ್ಟಕ್ಕಂದ. ಅಂದ್ರೆ ನೀವು ರಾಸಾಯನಿಕ ಅಂದ್ರೆ ಕಳೆನಾಶಕನು ಬಳಸಲ್ಲ ಈ ಕಡೆ? ಕಳೆನಾಶಕ ಈ ಬಳಸ್ತೇ ಇರಲ್ಲ ಸರ್ ನಾನು, ಎಲ್ಲ ಇದು ಇಲ್ಲಿವರೆಗೆ ಮಾಡ್ತಲೇ ಬಂದೆ. ಈಗ ಹೋದ್ರ ಸನ್ನ ಹೇಳಿದ್ರು, ಏ ಮರೆಯ ಸುಮ್ಮನೆ ನೀನ್ಯಾಕೆ ಆಳಿಂದ ರಿಸ್ಕ್ ತಗತಿ ಮರೆಯ, ಅಲ್ಲಿ ಇಲ್ಲಿ ಆಳು, ಆಮೇಲೆ ಕುಡ್ಗಲು ಸವರೋದು ಅದೆಲ್ಲ ಬಂಡಾಟ, ಕಳೆ ಮಿಷಿನ್ ತಂದು ಹೊಡೆದ್ಬಿಡತ್ತಲ್ಲ ಒಲಿ, ಮತ್ತೆ 10-15-20 ಸಾವಿರ ರೂಪಾಯಿ ಕಳೆ ಮಿಷಿನ್ ಒಯ್ಯಕ್ಕಾಗಲ್ಲ, ಏನ್ ಮಾಡ್ಲಿ ಇದಕ್ಕೆಲ್ಲ ಅಂತ ಯೋಚನೆ ಮಾಡಿದೆ. ಮತ್ತೆ ಯಾರೋ ಹೇಳಿದ್ರು, ಈ 17 ಏನೋ ಅದು ಒಂಥರ ಇದು ರಾಗಿ ಕಳಸಿಮ್ ಇರ್ತದಲ್ಲ, ಅದನ್ನ ನೋಡಿದ್ರೆ ಖಂಡಿತ ಹೇಳದೇ ಇಲ್ಲ, ಏ ಅಡಿಕೆ ಗಿಡಕ್ಕೆ ಎಫೆಕ್ಟ್ ಅದು ಖಂಡಿತ ಎಫೆಕ್ಟ್ ಆಗಲ್ಲ ಮರೆಯ ಅಂದ್ರು. ಆಯ್ತು ಬಿಡಪ್ಪ ಅತ್ಲ ಹೋಲಿ ಅಂತೇಳಿ ಒಂದು ಒಂದು ಈಗ ಹೋದ್ರಿಂದ ಅದು ಬಳಸ್ತದೀನಿ, ಈಗ್ಲೂ ಬಿಡ್ಬೇಕು ಅಂತ ಅದೀನಿ ಅದನ್ನ. ಇವತ್ತು 1000 ಈಗ ಒಂದ್ ಆಳ ಹೆಚ್ಚು ಬಂದಿನಿ, ಈಗ ಒಂದ್ 2 1000 ನೀವು ಅಂತ ಸಾವಸ್ ಬಂದೀನಿ ಈಗ. ಅಂದ್ರೆ ಇದು ಕೂಲಿ ಕಾರ್ಮಿಕರ ಸಮಸ್ಯೆಯಿಂದಾಗಿ ಅನಿವಾರ್ಯ ಸಮಸ್ಯೆ ನಮ್ಮಲ್ಲಿ ಸಿಗಲ್ಲ ಸರ್, ಆಳ ಸಿಗಲ್ಲ ನೋಡ್ರಿ. ತೊಂಡೆಕಾಯಿ ಕೊಯ್ದು ಇವತ್ತು ಕೊಯ್ಲೇಬೇಕಾಯ್ತು, ಸಂತಿ ಕೊಡ್ಬೇಕಾಯ್ತು, ಆಗಲ್ಲ. ಅದಕ್ಕೆ ಇನ್ನೇನ್ ಮಾಡೋದು, ಹೋಗ್ಲಿ ನಾಳೆನೇ ಇಟ್ಕೊಬಿಡೋಣ, ನಾಳೆ ಇಟ್ಕೊಂಡಿ. ಈಗ ಮತ್ತೆ ಅಡಿಕೆನಲ್ಲಿ ಬೇರೆ ಏನಾರು ಅಂತರ ಬೆಳೆ ಇದೆಯಾ? ಬರೀ ಅಡಿಕೆ ಇಲ್ಲ, ಅಡಿಕೆದಾಗ ಇದೇ ತೊಂಡೆಕಾಯಿನೇ ಹಾಕಿದ್ದೆ ಸರ್. ಅಡಿಕೆ ತೋಟದಲ್ಲಿ ತೊಂಡೆಕಾಯಿ ಬೆಳೀತಿದ್ರು? ಹಾಕಿದ್ದೆ, ಅಲ್ಲಿ ಒಂದು 70-80 ಬಳ್ಳಿ ಹಾಕಿದೆ. ಅದು ಹಾಕಿದಾಗ ಏನತ್ತು, ಅದರಲ್ಲಿ ಮತ್ತೆ ಇದನ್ನ ಎಂಥದ್ದು ಕಾಳು ಮೆಣಸಿನ ಗಿಡ ಹಾಕಿಬಿಟ್ಟಿದ್ದೀನಿ. ಅದು ಆ ತಂತಿ ಗಿಂತಿ ಎಲ್ಲ ಗಡ್ದಾಗ ಆ ಕಾಳು ಮೆಣಸಿಗೆ ಹೋಗಿ ಅಂಟ್ಕಿನದು ಯಾವುದು ಈ ಬಳ್ಳಿ. ಅಯ್ಯಯ್ಯೋ ಭಾರಿ ರಮಣೆ ಕೊಡುತ್ತಲ್ಲ, ಏನ್ ಮಾಡೋದು ಅಂತ ಯೋಚನೆ ಮಾಡಿದೆ. ಏನಾರು ಮಾಡಿ ನಾನು ಈಗ ಹಣ ಖರ್ಚು ಮಾಡಿದ್ಕೆ ಒಂದು ಸ್ವಲ್ಪನಾರು ಅದನ್ನ ತಕ್ಕೊಂಬಕ್ಕಲ್ಲ ಅಂತ ಯೋಚನೆ ಮಾಡಿ ಒಂದು ಬೆಳೆ ಬಿಟ್ಟೇಬಿಟ್ಟು, ಆಮೇಲೆ ಆ ಹ್ಯಾಡ ಬಿದ್ದ್ಬಿಡ ಸರ್ ಅಲ್ಲಿಂದ ಮೇಲಿಂದ ಹ್ಯಾಡ ಬಿದ್ದ ತಕ್ಷಣ ಇವು ಬಲೆ ಕಟ್ಟಿದ್ದು ಹೊರದೋಗ್ಬಿಡೋದು. ಅದಕ್ಕೆ ಇದೆಲ್ಲ ಸಮಸ್ಯೆ ಆಗ್ಬಿಡ್ತೈತಿ, ಬೇಡ ಬಿಡು ಅಂತೇಳಿ ಅದನ್ನ ಅಡಿಕೆ ತೊಗೊಂಡು ಅದು ತೆಗದೇ ಬಿಟ್ಟು. ಇದುವರೆಗೆ ತೊಂಡೆಕಾಯಿ ಕೃಷಿ ಅನುಭವ ಕುರಿತು ಸಾಗರ ತಾಲೂಕು ಸಿಂಗನಕೆರೆ ಗೌತಮಪುರದ ಹೆಚ್ ವಿ ದಾನಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್ ಎನ್ ಸುಬ್ರಹ್ಮಣ್ಯ. Thank you.